ವೈಯಕ್ತಿಕ ವೇಳಾಪಟ್ಟಿ, ಸ್ಕೋರ್ ಕಾರ್ಡ್, ವಸತಿ, ಸಾರಿಗೆ ಸೌಲಭ್ಯ, ಕ್ರೀಡಾಂಗಣ ನಕ್ಷೆ ಮತ್ತಿತರ ಸಂಪೂರ್ಣ ಮಾಹಿತಿ ಲಭ್ಯವಿರುತ್ತದೆ. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವ ಕ್ರೀಡಾಪಟುಗಳಿಗೆ ಒಂದೇ ಹಂತದಲ್ಲಿ ಎಲ್ಲ ಮಾಹಿತಿ ದೊರೆಯುವಂತೆ ಈ ಆಪ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿತೀಯ ಪಿಯು ಪರೀಕ್ಷೆಗೆ ಸಿದ್ದತೆ ಪೂರ್ಣ, ಸಚಿವ ಬಿಸಿ ನಾಗೇಶ್. 2,755 ಕಿಲೋಮೀಟರ್ ರಸ್ತೆ ಅಭಿವೃದ್ದಿಗೆ ಅನುಮೋದನೆ, ಸಚಿವ ಸಿಸಿ ಪಾಟೀಲ್. ಆತ್ಮನಿರ್ಭರ ಯೋಜನೆಯಡಿ ಮೀನುಗಾರರಿಗೆ ಆರ್ಥಿಕ ನೆರವು, ಸಚಿವ ಎಸ್ ಅಂಗಾರ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಗೇಮ್ಸ್ ವಿಶೇಷ ಆಪ್ ಸಿದ್ಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಲ್ಲರೂ ಇರುತ್ತೆ, ರೈತರಿಗೆ ಮಾತ್ರ ಸೂಟಿ ಇರಲ್ಲ. ರೈತರು 12 ತಿಂಗಳು ಆಗುತ್ತೆ. ಅದರ ಜೊತೆಗೆ ಈಗ ಬೇಸಿಗೆ ಟೈಮ್ನಲ್ಲಿ ಏನಿದೆ, ನೀವು ಸ್ವಲ್ಪ ಹನಿ ನೀರಾವರಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದ ಏನಾಗುತ್ತೆ, ನೀರು ನಿಮ್ಗೆ ಪೋಲಾಗಲ್ಲ, ಗಿಡಕ್ಕೂ ನೇರವಾಗಿ ನಿಮ್ಮ ಇದು ನೀರಾವರಿನ ಒದಗಿಸ್ದಂಗಾಗುತ್ತೆ. ಮತ್ತೆ ನೀವು ಅದೇ ಹನಿ ನೀರಾವರಿ ಮೂಲಕ ಯಾವುದೇ ಒಂದು ಫರ್ಟಿಲೈಸರ್, ಯಾವುದೇ ಒಂದು ವಾಟರ್ ಸೆಲ್ವೆಲ್ ಫರ್ಟಿಲೈಸರ್, ನೀರಲ್ಲಿ ಕರಗುವಂತ ಗೊಬ್ಬರ ಯಾವುದೇ ಕೊಡದಿದ್ರು ನೀವು ಹನಿ ನೀರಾವರಿ ಮೂಲಕನೇ ಕೊಡಬಹುದಾಗಿರುತ್ತೆ. ಮತ್ತೆ ಹನಿ ಆಗುತ್ತೆ. ಅದರ ಜೊತೆಗೆ ಈಗ ಬೇಸಿಗೆ ಟೈಮ್ನಲ್ಲಿ ಏನಿದೆ, ನೀವು ಸ್ವಲ್ಪ ಹನಿ ನೀರಾವರಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದ ಏನಾಗುತ್ತೆ, ನೀರು ನಿಮ್ಗೆ ಪೋಲಾಗಲ್ಲ, ಗಿಡಕ್ಕೂ ನೇರವಾಗಿ ನಿಮ್ಮ ಇದು ನೀರಾವರಿನ ಒದಗಿಸ್ದಂಗ ಹೋಗಬಾರ್ದು ಅಂತ ಮಾಡೋದಿರುತ್ತೆ ಸರ್. ಅಂದ್ರೆ ನಮ್ಮ ಬೈಲಸೀಮೆಯಲ್ಲಿ ಏನ್ ಮಾಡ್ತಾರೆ, ಈಗ ಒಂದು ಕೃಷಿ ಹೊಂಡ ಒಂದು ಸೈಜ್ ಒಂದು 20x20 ಮೀಟರ್ ಒಂದು 3 ಮೀಟರ್ ಆಳ ಮಾಡ್ಕೊಂಡ್ಬಿಟ್ಟು ಅದು ಕಂಪ್ಲೀಟ್ ಪ್ಲಾಸ್ಟಿಕ್ ಕೋಟಿಂಗ್ ಹಾಕೊಂಡಿರ್ತಾರೆ ಸರ್. ಕಂಪ್ಲೀಟ್ ಪ್ಲಾಸ್ಟಿಕ್ ಕೋಟಿಂಗ್ ಅಂದ್ರೆ ನೀರು ಅಲ್ಲಿ ಎಲ್ಲೂ ಹಿಂಗೆ ಹೋಗಲ್ಲ, ಅಂದ್ರೆ ನೀರು ಅಲ್ಲಿ ಬಂದು ಹೋಗಬಾರ್ದು ಅಂತ ಮಾಡೋದಿರುತ್ತೆ ಸರ್. ಅಂದ್ರೆ ನಮ್ಮ ಬೈಲಸೀಮೆಯಲ್ಲಿ ಏನ್ ಮಾಡ್ತಾರೆ, ಈಗ ಒಂದು ಆಗುತ್ತೆ. ಅದರ ಜೊತೆಗೆ ಈಗ ಬೇಸಿಗೆ ಟೈಮ್ನಲ್ಲಿ ಏನಿದೆ, ನೀವು ಸ್ವಲ್ಪ ಹನಿ ನೀರಾವರಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು, ಹೋಗಬಾರ್ದು ಅಂತ ಮಾಡೋದಿರುತ್ತೆ. ಅಂದ್ರೆ ನಮ್ಮ ಬೈಲಸೀಮೆಯಲ್ಲಿ ಏನ್ ಮಾಡ್ತಾರೆ, ಈಗ ಒಂದು ಆಗುತ್ತೆ. ಅದರ ಜೊತೆಗೆ ಈಗ ಬೇಸಿಗೆ ಟೈಮ್ನಲ್ಲಿ ಏನಿದೆ, ನೀವು ಸ್ವಲ್ಪ ಹನಿ ನೀರಾವರಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಪ್ರದೇಶಗಳಲ್ಲಿ ಇದೊಂದಿದೆ ಸರ್. ಸೊ ಇಲ್ಲಿ ಮಳೆ ಅತಿ ಹೆಚ್ಚಾಗುತ್ತೆ. ಸೊ ಮಳೆಗಾಲದಲ್ಲಿ ನಿಮಗೆ ಈ ತರ ಎಲ್ಲ ಇವು ಕಟ್ಟಡದ ಕಾಮಗಾರಿ ಅಥವಾ ಪಾಲಿಸ್ ಕಾಮಗಾರಿ ಇಂಥದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ರೈತರಿಗೆ ಸಲಹೆ ಕೊಡೋದು, ಈಗಲೇ ಇದೇ ಒಂದು ಈಗ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಒಳಗಡೆ ನಿಮ್ದೇನು ಎರೆಹುಳ ತೊಟ್ಟಿನೋ ಅಥವಾ ಬಯೋಡೈಜೆಸ್ಟರು ಅಥವಾ ನಮ್ಮ ಏನು ಕೃಷಿ ಹೊಂಡನೋ ಪಾಲಿಯೋಸ್ ಶೇಡ್ ನೆಟ್ ಈ ತನ ಇದೇ ಬೇಸಿಗೆಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದು ತುಂಬ ಕಟ್ಟಡದ ಕಾಮಗಾರಿ ಅಥವಾ ಪಾಲಿಯೋಸ್ ಕಾಮಗಾರಿ ಇಂಥದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ರೈತರಿಗೆ ಸಲಹೆ ಕೊಡೋದು, ಈಗಲೇ ಇದೇ ಒಂದು ಈಗ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಒಳಗಡೆ ನಿಮ್ದೇನು ಎರೆಹುಳ ತೊಟ್ಟಿನೋ ಅಥವಾ ಬಯೋಡೈಜೆಸ್ಟರು ಅಥವಾ ನಮ್ಮ ಏನು ಕೃಷಿ ಹೊಂಡನೋ ಪಾಲಿಯೋಸ್ ಶೇಡ್ ನೆಟ್ ಈ ತನ ಇದೇ ಬೇಸಿಗೆಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದು ತುಂಬ ಒಂದು ಚಿಕ್ಕ ಚಿಕ್ಕ ರೆಂಬೆಗಳು ಕೊಂಬೆಗಳು ಇರ್ತಾವೆ ಸರ್ ಎಲೆ, ಅದನ್ನ ಇವಾಗಲೇ ಬೇಸಿಗೆ ಟೈಮ್ನಲ್ಲಿ ಕಟ್ ಮಾಡಿ ಮಲ್ಚಿಂಗ್ ಹಾಕ್ಲಿಕ್ಕೆ ತುಂಬ ಸೂಕ್ತ ಸರ್. ಒಳ್ಳೆಯದು. ಚಿಕ್ಕ ಚಿಕ್ಕ ರೆಂಬೆಗಳು ಕೊಂಬೆಗಳು ಇರ್ತಾವೆ ಸರ್ ಎಲೆ, ಅದನ್ನ ಇವಾಗಲೇ ಬೇಸಿಗೆ ಟೈಮ್ನಲ್ಲಿ ಕಟ್ ಮಾಡಿ ಮಲ್ಚಿಂಗ್ ಹಾಕ್ಲಿಕ್ಕೆ ತುಂಬ ಸೂಕ್ತ ಸರ್. ಒಳ್ಳೆಯದು. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.